ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವ ಆಸೆ, ನಿನ್ನ ಜೊತೆ ಕೂಡಿ ಕಡಲದಡದಿಯಾಡಿ ಮುಸ್ಸಂಜೆಯನ್ನು ಬೀಳ್ಕೊಡುವ ಆಸೆ. ಹೂವಂಥನಿನ ಮಡಿಲಲಿ ತಲೆ ಇಟ್ಟು ನಾಯಿರುಳಲಿ ಮಲಗಿ ಆಕಾಶ ನೋಡಿದ್ದಾರೆ ಎಣಿಸುವ ಆಸೆಯು. ನಾವಿಬ್ಬರು ಮಳೆಯಲಿ ಮೈ ಕೊರೆಯುವ ಚಳಿಯಲಿ ಒಂದೇ ಕೊಡೆ ಕೆಳಗೆ ಕೈ ಕೈ ಹಿಡಿದು ನಡೆಯುವ ಆಸೆಯು. ನನ್ನ ಸನಿಹದ ಇಡೀ ಬಳಗವ ನೀ ದೂರ ತಳ್ಳಿದೆ, ಬಹುದೂರದ ನನ್ನ ಕನಸನ್ನು ನೀ ಸನಿಹ ಮಾಡಿದೆ. ನನ್ನ ಸನಿಹದ ಇಡೀ ಬಳಗವ ನೀ ದೂರ ತಳ್ಳಿದೆ, ಬಹುದೂರದ ನನ್ನ ಕನಸನ್ನು ನೀ ಸನಿಹ ಮಾಡಿದೆ. ನನಗೀಗ ನನ್ನ ಹಿನ್ನೆಲೆ ನಿನ್ನಿಂದ ಮರೆತೆ ಹೋಗಿದೆ. Deep within my soul, I know I need you more. Girl, I love you so, why don't you know? ಬೀಗ ಕಡಲಾಗಿದೆ ನಿನಗೆ ಹೇಳೋಣ ಎಂದರೆ ಮುಜುಗರ ಕಾಡಿದೆ. ಹಾಗೆ ನಿಲ್ಲುವೊಂದೆಡೆ ಈ ರಸಕ್ಷಣ ಇಡೀ ಜೀವನ ಹೀಗೆ ಇರಬೇಕಿದೆ. ಕಾಲವೇ ಮುಂದೋಡದೆ ಹಾಗೆ ನಿಲ್ಲುವೊಂದೆಡೆ ಈ ರಸಕ್ಷಣ ಇಡೀ ಜೀವನ ಹೀಗೆ ಇರಬೇಕಿದೆ. ನನಗೀಗ ನನ್ನ ಪರಿಚಯ ನಿನ್ನಿಂದ ಖಾತರಿಯಾಗಿದೆ. Deep within my soul, I know I need you more. Girl, I love you so, why don't you know? ಚಳಿಯಲಿ ಒಂದೇ ಕೊಡೆ ಕೆಳಗೆ ಕೈ ಕೈ ಹಿಡಿದು ನಡೆಯುವ ಆಸೆಯು. ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವ ಆಸೆ, ನಿನ್ನ ಜೊತೆ ಕೂಡಿ ಕಡಲದಡದಿಯಾಡಿ ಮುಸ್ಸಂಜೆಯನ್ನು ಬೀಳ್ಕೊಡುವ ಆಸೆ. ನಿಮ್ಮ ಕಣ್ಣು ಸುಳ್ಳು ಹೇಳ್ತಾ ಇದೆ ರೀ.